20,050 ಕೋಟಿ ರೂಪಾಯಿಗಳನ್ನು ಅವರು ನಿಗದಿಪಡಿಸಿ ಯಾರ್ಯಾರಿಗೆ ಮೀನ್ ಹಿಡಿಲಿಕ್ಕೆ ಹೋಗಬೇಕು ಅನ್ನೋರಿಗೆ ದೋಣಿ ಬೇಕಾದಲ್ಲಿ, ಮೀನು ಸಾಕಣೆ ಮಾಡುವವರಿಗೆ ಮೀನು ಕೊಳಗಳ ರಚನೆಗೆ, ಮೀನು ಮರಿ ಕೊಂಡುಕೊಳ್ಳೋದಕ್ಕೆ, ಮೀನಿಗೆ ಬೇಕಾದ ಆಹಾರ ಕೊಂಡುಕೊಳ್ಳೋದಕ್ಕೆ, ಅವೆಲ್ಲದಕ್ಕೂ ಕೂಡ ಪೂರಕವಾಗಿ ಅವರನ್ನು ಉತ್ತೇಜಿಸತಕ್ಕಂಥ ಹಲವು ಯೋಜನೆಗಳಿದ್ದಾವೆ. ಹೀಗಾಗಿ ಈ ನೀಲಿ ಕ್ರಾಂತಿಯನ್ನು ನಾವೇನು ನೋಡಿದ್ವಿ ಆ ಒಂದು 5-6 ದಶಕದಲ್ಲಿ, ಅದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ವಿದೇಶಿ ವಿನಿಮಯ ನಮ್ಮ ದೇಶ 60,000 ಕೋಟಿ ರೂಪಾಯಿಯಷ್ಟು ವಿದೇಶಿ ವಿನಿಮಯ ನಮ್ಮ ದೇಶ ಗಳಿಸ್ತಾ ಇದೆ ಭಾರತ ಸರ್ಕಾರ. ಅದನ್ನು 1,00,000 ಕೋಟಿಗೆ ಏರಿಸಬೇಕು ಅನ್ನುವ ಒಂದು ಗುರಿ ಇಟ್ಕೊಂಡಿದ್ದಾರೆ. ಆ ಗುರಿ ತಲುಪಬೇಕಾದ್ರೆ ಮೀನಿನ ಉತ್ಪಾದನೆ ಸಹ ಹೆಚ್ಚಾಗಬೇಕು. ಹೀಗಾಗಿ 2ನೇ ಹಂತದ ನೀಲಿ ಕ್ರಾಂತಿಗೆ ಈಗ ನಮ್ಮ ದೇಶ ಅಣಿಯಿಟ್ಟಿದೆ. ಸಾಮಾನ್ಯವಾಗಿ ನಮಗೆ ಒಂದು ಕಲ್ಪನೆ ಇದೆ, ಮೀನು ಅಂದರೆ ಅದರಷ್ಟಕ್ಕೆ ಹಾಕಿದರೆ ಬೆಳೀತದೆ, ಅದರಷ್ಟಕ್ಕೆ ತಗೊಳ್ಬೋದು ಅಂತ. ಹಾಗಿದ್ರೆ ಈ ಮೀನಿನ ಉತ್ಪಾದನೆ ಅಂದರೆ ಏನು, ಅದನ್ನು ಹೇಗೆ ಮಾಡುವುದು ಅಂದರೆ? ನೀರಿನಲ್ಲಿ ಸಹಜವಾಗಿ ಬೆಳೀತದೆ ಅನ್ನೋ ನಿಜ, ಅಲ್ಲಿ ಆಹಾರ ಇದ್ದರೆ ಮಾತ್ರ ಅದು ಬೆಳೆಯೋದು. ಈಗ ಸಮುದ್ರದಲ್ಲಿ ಸಹಜವಾಗಿ ಮೀನಿಗೆ ಬೇಕಾದಂಥ ಸೂಕ್ಷ್ಮ ಪ್ರಾಣಿ ಮತ್ತು ಸಸ್ಯಜೀವಿಗಳು ಉತ್ಪಾದನೆ ಆಗಿರ್ತವೆ. ಅಲ್ಲಿ ಯಾರೂ ಫೀಡ್ ಮಾಡಬೇಕಾಗಿಲ್ಲ. ಹುಟ್ಟಿದಂಥ ಮೀನು ಮರಿಗಳು ಸಹಜವಾಗಿ ನೈಸರ್ಗಿಕ ಆಹಾರ ಏನು ಸಿಗುತ್ತೆ ಅದನ್ನು ತಿಂದು ಅವು ಬೆಳೀತವೆ. ಅದನ್ನು ಮೀನುಗಾರರು ಹಿಡ್ಕೊಂಡು ಬರ್ತಾರೆ. ಆದರೆ ಒಳನಾಡು ಮೀನುಗಾರಿಕೆಯಲ್ಲಿ ಮತ್ಸ್ಯ ಕೃಷಿ ಮಾಡಬೇಕಾದ್ರೆ ನೀವು ಕೊಳ ರಚನೆ ಮಾಡಬೇಕು, ಆ ನೀರಿನಲ್ಲಿ ಮೀನು ಮರಿಗಳನ್ನು ಬಿಡಬೇಕು, ಮತ್ತು ಅಲ್ಲಿ ಸಹಜವಾದ ಮೀನಿನ ಆಹಾರ ಉತ್ಪಾದನೆ ಆಗಬೇಕು ಅಂದರೆ ಅದಕ್ಕೆ ನೀವು ಗೊಬ್ಬರ ಹಾಕಬೇಕು. ಸಗಣಿ ಗೊಬ್ಬರ ಹಾಕಿ ನೀರನ್ನು ಫಲಿತಗೊಳಿಸಿ ಸೂರ್ಯನ ಶಾಖದಿಂದ ಬೆಳಕಿನಿಂದ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಿ ಅಲ್ಲಿ ಮೀನಿಗೆ ಬೇಕಾದಂಥ ಸೂಕ್ಷ್ಮ ಸಸ್ಯ ಮತ್ತು ಸೂಕ್ಷ್ಮ ಪ್ರಾಣಿ ಜೀವಿಗಳು ಉತ್ಪಾದನೆ ಆಗ್ತದೆ. ಅವುಗಳನ್ನು ಅವು ಮೀನು ಮರಿಗಳು ತಿಂದು ಬೆಳೀತವೆ. ಅದು ಸಾಕಾಗೋದಿಲ್ಲ. ಅವುಗಳ ಬೆಳವಣಿಗೆ ವೇಗ ಆಗಬೇಕು ಅಂದರೆ ನಾವು ಪೂರಕ ಆಹಾರ ಕೊಡಬೇಕಾಗತ್ತೆ. ಅದನ್ನ ಕೃತಕ ಆಹಾರ ಅಂತ ಹೇಳ್ತೇವೆ, ಸಪ್ಲಿಮೆಂಟರಿ ಫೀಡ್. ಅದನ್ನ ರೈಸ್ ಬ್ರ್ಯಾನ್, ಆಯಿಲ್ ಕೇಕು, ಈ ತರ ಬೇರೆ ಬೇರೆ ಮೂಲಗಳಿಂದ ಮೀನಿಗೆ ಬೇಕಾದ ಆಹಾರವನ್ನ ತಯಾರು ಮಾಡಿ ಅದನ್ನ ಕೊಟ್ಟಾಗ 8-10 ತಿಂಗಳವರೆಗೂ ಅವುಗಳನ್ನು ಸಾಕಿದಾಗ ಮೀನಿನ ಒಳ್ಳೆ ಬೆಳವಣಿಗೆ ಬರ್ತದೆ. 1-1.5 ಕಿಲೋ ಅಷ್ಟು ಒಂದೊಂದು ಮೀನು, 10,000 ಮೀನು ಮರಿ ಬಿಟ್ರೆ 15,000 ಕೆಜಿ ಅಷ್ಟು ಮೀನಿನ ಇಳುವರಿ ಸಿಗುತ್ತೆ ಸಣ್ಣ ಒಂದು ಕೊಳದಲ್ಲಿ. ಹೀಗೆ ಮತ್ಸ್ಯ ಕೃಷಿಗೆ ಸಾಕಷ್ಟು ಉತ್ತೇಜನ ಇದೆ ಈಗ, ಮತ್ತು ಅದರಲ್ಲಿ ಲಾಭ ಕೂಡ ಹೆಚ್ಚಿದೆ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬರೇ ಒಬ್ಬರು ಆಳು ಸಾಕು, ಬೆಳಗ್ಗೆ ಆಹಾರ ಹಾಕಿ ಬರಲಿಕ್ಕೆ, ಸಂಜೆ ಆಹಾರ ಹಾಕಿ ಬರಲಿಕ್ಕೆ. ಈಗ ಈ ಮೀನು ಹಿಡಿಯುವಾಗ ಮಾತ್ರ 10-20 ಜನ ಬೇಕಾಗ್ತಾರೆ. ಅದಕ್ಕೆ ಮೀನುಗಾರಿಕೆ ಇಲಾಖೆಯವರು ಒಂದು ಅರೇಂಜ್ಮೆಂಟ್ ಮಾಡ್ತಾರೆ. ಈಗ ಮೀನು ಅಂತ ಹೇಳುವಾಗ ವೈವಿಧ್ಯಮಯ ಮೀನುಗಳನ್ನು ನೋಡ್ತೀವಿ. ಚಿಕ್ಕ ಮೀನಿದೆ, ದೊಡ್ಡ ಮೀನಿದೆ, ತಿಮಿಂಗಲ ಇದೆ. ಸಾಮಾನ್ಯವಾಗಿ ನಾವು ಆಹಾರಕ್ಕಾಗಿ ಬಳಸುವಂಥ ಮೀನುಗಳು ಚಿಕ್ಕದ ದೊಡ್ಡದ ಹೇಗೆ? ಅಲ್ಲ, ಒಂದಿದೆ ದೊಡ್ಡ ಗಾತ್ರದ ಮೀನನ್ನು ಮಾತ್ರ ಎಲ್ಲರೂ ಇಷ್ಟಪಡೋದು, ಚಿಕ್ಕ ಚಿಕ್ಕ ಮೀನುಗಳನ್ನು ಯಾರೂ ಇಷ್ಟಪಡೋದಿಲ್ಲ. ಹೀಗಾಗಿ ಈಗ ಬಂಗುಡೆ ಆಗಲಿ, ಬೂತಾಯಿ ಆಗಲಿ, ಕೊಲ್ಲತ್ತರು, ಇವೆಲ್ಲವೂ ಒಂದು ಗಾತ್ರ ಇದೆ ಅಷ್ಟು. 18-19-20 ಸೆಂಟಿಮೀಟರ್ನ ಬಂಗುಡೆ ಅಂದರೆ ಎಲ್ರಿಗೂ ಇಷ್ಟ, 14-15 ಸೆಂಟಿಮೀಟರ್ ಬೂತಾಯಿ ಅಂದರೆ ಎಲ್ರಿಗೂ ಇಷ್ಟ. ಅದು 10 ಸೆಂಟಿಮೀಟರ್ 12 ಸೆಂಟಿಮೀಟರ್ ಇರತಕ್ಕಂಥ ಚಿಕ್ಕ ಮೀನು ಮರಿಯನ್ನು ಯಾರೂ ಕೂಡ ಇಷ್ಟಪಡೋದಿಲ್ಲ. ಯಾಕಂದರೆ ದೊಡ್ಡ ಮೀನು ಬೇಕು. ಆ ಮೀನುಗಳು ದೊಡ್ಡದಾಗಿ ಬೆಳೆದ ನಂತರನೇ ನಾವು ಹಿಡಿಬೇಕಾಗುತ್ತೆ. ಈಗ ಈ ಚಿಕ್ಕ ಚಿಕ್ಕ ಮೀನುಗಳಿದ್ದಾವಲ್ಲ, ಅದನ್ನು ಕೂಡ ಹಿಡಿಯುವಂಥದ್ದು ಕಂಡು ಬಂದಿದೆ. ಇಲ್ಲಿ ಏನು ಅಂದರೆ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿಬೇಕು ಅಂತ ನಮ್ಮ ಮೀನುಗಾರರೇನು ಹೋಗೋದಿಲ್ಲ. ಆದರೆ ಅವರು ಬಳಸ್ತಕ್ಕಂಥ ದೋಣಿ ಬಲೆಗಳ ಒಂದು ವಿನ್ಯಾಸ ಹೇಗಿದೆ ಅಂದರೆ, ಅವರು ಬಳಸ್ತಕ್ಕಂಥ ಟ್ರಾಲ್ ಬಲೆಯಲ್ಲಿ ಕಾರ್ಡ್ ಎಂಡಲ್ಲಿ ಇರತಕ್ಕಂಥ ಆ ಬಲೆಯ ಕಣ್ಣು ಅಂತ ಏನು ಹೇಳ್ತೀವಲ್ಲ ಅವುಗಳ ಮೆಶ್, ಅವು ಸಣ್ಣ ಸೈಜ್ನ ಅವು ಇರ್ತವೆ. ಆ ಮೀನು ಮರಿಗಳೆಲ್ಲವೂ ಸಿಕ್ಕಾಕ್ಕಳ್ತವೆ, ತಪ್ಪಿಸ್ಕೊಂಡು ಹೋಗೋದಿಲ್ಲ. ಅದಕ್ಕೆ ಕನಿಷ್ಠ 35 ಮಿಲಿಮೀಟರ್ನಷ್ಟು ಇರಬೇಕು ಅನ್ನುವ ಒಂದು ನಿಬಂಧನೆ ಇದೆ. ಕಡಲ ಕಾನೂನು ಏನಿದೆಯಲ್ಲ ಅದರ ಪ್ರಕಾರ ಅವರು 35 ಮಿಲಿಮೀಟರ್ನ ಬಳಸಬೇಕು. ಆದರೆ ಬಹುತೇಕ ಮೀನುಗಾರರು 15-20 ಮಿಲಿಮೀಟರ್ ಹಾಕಿದರೆ ಅದೇ ಜಾಸ್ತಿ. ಹೀಗಾಗಿ ಅವರು ಬಲೆಯ ಜೊತೆಗೆ ದೊಡ್ಡ ಮೀನುಗಳ ಜೊತೆಗೆ ಸಣ್ಣ ಮೀನುಗಳು ಕೂಡ ಸಿಕ್ಕಾಕ್ಕೊಳ್ತಾವೆ. ಆದರೆ ಸಮಸ್ಯೆ ಏನು ಅಂದರೆ ಬೆಲೆ ಬಾಳ್ತಕ್ಕಂಥ ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಸ್ವಲ್ಪನೇ ಸಿಗ್ತವೆ, ಆದರೆ ಚಿಕ್ಕ ಚಿಕ್ಕ ಮೀನುಗಳು ಅವುಗಳಿಗೆ ಬೆಲೆನೇ ಸಿಗೋದಿಲ್ಲ. ಅದನ್ನ ಟ್ರ್ಯಾಶ್ ಫಿಶ್ ಅಂತ ಕರಿತೀವಿ. ಟ್ರಾಶ್ ಫಿಶ್ ಅಂದರೆ ಅದು ಯಾರಿಗೂ ಬೇಡವಾದಂಥದ್ದು, ಆದರೆ ಈಗ ಅದನ್ನು ಬೇಡವಂಥದ್ದು ಅನ್ನಂಗಿಲ್ಲ, ಅದನ್ನು ಎಲ್ಲದನ್ನು ಕೂಡ ತೊಗೊಂಡು ಬರ್ತಾರೆ, ಮೀನು ಹಿಡಿದ ಮೀನುಗಾರರು ತಗೊಂಡು ಬಂದು ಇಲ್ಲಿ ವಿಲೇವಾರಿ ಮಾಡ್ತಾರೆ. ಹೀಗಾಗಿ ಅದಕ್ಕೆ ಮೇನ್ ಕ್ಯಾಚ್ ಜೊತೆಗೆ ಸಿಗ್ತಕ್ಕಂಥ ಬೈ ಕ್ಯಾಚ್, ಈ ಬೈ ಕ್ಯಾಚ್ ಅನ್ನುವುದು ಒಂದು ದೊಡ್ಡ ಸಮಸ್ಯೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಈ ಬೈ ಕ್ಯಾಚ್ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ಆ ಬಲೆಗಳ ಕಣ್ಣಿನ ಗಾತ್ರ ಇದೆಯಲ್ಲ, ಅದನ್ನು ದೊಡ್ಡದು ಮಾಡಬೇಕು. ಆಗ ಚಿಕ್ಕ ಚಿಕ್ಕ ಮರಿಗಳು ತಪ್ಪಿಸ್ಕೊಂಡು ಹೋಗ್ತವೆ. ಈ ಥರ ಬೈ ಕ್ಯಾಚ್ ಅಂತ ನಾವೇನು ಹೇಳ್ತೀವಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಹಿಡಿದು ತಂದಾಗ ಅದನ್ನು ಒಣಗಿಸಿ ಮಾರಾಟ ಮಾಡಬೇಕು. ಬಹಳ ಚಿಕ್ಕ ಗಾತ್ರದ ಮೀನುಗಳು ಬಹಳಷ್ಟು ಪ್ರಮಾಣದಲ್ಲಿ ಯಥೇಚ್ಛವಾಗಿ ಹಿಡಿದು ತಂದಾಗ ಅದನ್ನು ಫಿಶ್ ಮೀಲ್ ಫ್ಯಾಕ್ಟ್ರಿಗೆ ಕೊಡ್ತಾರೆ ಅನಿವಾರ್ಯವಾಗಿ. ಅವರೇನು ಸಣ್ಣ ಗಾತ್ರದ ಮೀನು ಹಿಡಿಬೇಕಂತ ಏನು ಹೋಗಿರಲಿಲ್ಲ, ಆದರೆ ಆ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತಾವಲ್ಲ ಅವು. ಹೀಗಾಗಿ ವಿಜ್ಞಾನಿಗಳು ಹೇಳೋದೇನೆಂದರೆ ಬೋಟ್ನ ಎಂಜಿನ್ನ ಸಾಮರ್ಥ್ಯ ಕೂಡ ಅದರ ಲೆಂಗ್ತಿಗೆ ಅನುಗುಣವಾಗಿ ಕಂಟ್ರೋಲಲ್ಲಿಡಬೇಕು ಅಂತ. ಸೊ 250 ಹಾರ್ಸ್ ಪವರ್ಗಿಂತ ಜಾಸ್ತಿ ಹೋಗಬಾರ್ದು, ಚಿಕ್ಕದು ಆದರೆ 150-200 ಹಾರ್ಸ್ ಪವರ್, 250 ಹಾರ್ಸ್ ಪವರ್ವರೆಗೂ 20 mm ಉದ್ದದಂಥ ದೊಡ್ಡ ಬೋಟಿಗೆ ಆ ಎಂಜಿನ್ ಪವರು ಕೂಡ ಲಿಮಿಟ್ ಮಾಡಬೇಕು. ಆಮೇಲೆ ಈ ವಿಶೇಷವಾಗಿ ಈ ಚಿಕ್ಕ ಚಿಕ್ಕ ಮೀನುಗಳು ತಪ್ಪಿಸ್ಕೊಂಡು ಹೋಗಬೇಕು ಅಂದರೆ ನಾನಾಗಲೇ ಹೇಳಿದಾಗೆ ಆ ಕಣ್ಣಿನ ಗಾತ್ರ ಅದನ್ನು ಡೈಮಂಡ್ ಶೇಪಲ್ಲಿರ್ತದೆ, ನಮ್ಗೆ ಯಾವಾಗಲೂ ಮೀನಿನ ಬಲೆ ಅಂದ ಕೂಡಲೇ ಆ ಡೈಮಂಡ್ ಶೇಪಲ್ಲಿರ್ತಕ್ಕಂಥ ಕಣ್ಣು ಅಲ್ವಾ, ಅದು ವರವಾಗಿಲ್ಲ, ಅದೊಂದು ಶಾಪವಾಗಿದೆ. ಕಾರಣ ಕೇಳಿ, ಈಗ ಈ ಬಲೆಯನ್ನು ಎಳೆಯುವಾಗ ಆ ಡೈಮಂಡ್ ಶೇಪಿನ ಕಣ್ಣಿನ ಗಾತ್ರದ ಅವು ಕ್ಲೋಸ್ ಆಗಿಬಿಡ್ತವೆ, ಮರಿಗಳು ತಪ್ಪಿಸ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಅದು ಯಾಕೆ ಆ ಮೊದಲಿನಿಂದಲೂ ಆ ಡೈಮಂಡ್ ಶೇಪ್ನೇ ಬಳಸ್ತಾ ಬಂದರು ಮೀನುಗಾರರು ನನಗೂ ಕೂಡ ಗೊತ್ತಿಲ್ಲ, ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಬಟ್ ಅದು ವಾಸ್ತವವಾಗಿ ಎಲ್ಲ ಮೀನುಗಾರರು ಬಳಸ್ತಕ್ಕಂಥದ್ದು. ಆದರೆ ವಿಜ್ಞಾನಿಗಳು ಡೈಮಂಡ್ ಶೇಪ್ ಬದಲು ಚೌಕಾಕಾರದ ಸ್ಕ್ವಯರ್ ಶೇಪ್ನ ಕಣ್ಣಿನ ಗಾತ್ರದ ಬಲೆಗಳನ್ನು ತಯಾರು ಮಾಡಿ 35 mm ಸ್ಕ್ವಯರ್ ಶೇಪಲ್ಲಿ ಮಾಡಿದಾಗ ಈಗ ಬಲೆಯನ್ನು ನೀವು ಎಷ್ಟೇ ಎಳೆದ್ರೂ ಅದು ಕ್ಲೋಸ್ ಆಗೋದಿಲ್ಲ, ಆ ಸ್ಕ್ವಯರ್ ಶೇಪಲ್ಲೇ ಉಳಿತದೆ. ಆಗ ಸಣ್ಣ ಸಣ್ಣ ಮೀನು ಮರಿಗಳು ತಪ್ಪಿಸ್ಕೊಂಡು ಹೋಗ್ಬೋದು, ಅವು ಸಿಕ್ಕಾಕೊಳ್ಳೋದಿಲ್ಲ. ಹೀಗಾಗಿ ಸ್ಕ್ವಯರ್ ಮೆಷಿನ್ನಂತಹ ಬಲೆಗಳು, ಕಾರ್ಡ್ ಎಂಡ್ ಇರತಕ್ಕಂಥ ಟ್ರಾಲ್ ಬಲೆಗಳನ್ನು ಬಳಸಬೇಕು ಅಂತ ವಿಜ್ಞಾನಿಗಳು ಸಲಹೆ ಕೊಡ್ತಾ ಬಂದಿದ್ದಾರೆ. ಅದಕ್ಕೆ ನನ್ನ ಒಂದು ಮೀನುಗಾರಿಕೆ ಕವನದಲ್ಲಿ ಹೀಗೆ ಹೇಳಿದ್ದೀನಿ, ದೊಡ್ಡ ಕಣ್ಣಿನ ಬಲೆಯ ಬಳಸಿದರೆ ಎಲ್ಲರೂ ಬದುಕುಳಿದು ಬೆಳೆದಾವು ಮೀನು ಮರಿಗಳೆಲ್ಲವೂ, ಮರಿಗಳನ್ನು ಹಿಡಿದರೆ ಲಾಭವಾದರೂ ಏನು, ಚಟ್ನಿಗೆ ಗೊಬ್ಬರಕ್ಕೆ ಬಳಸುವುದು ಸರಿಯೇನು, ಇದು ಸರಿಯೇ ಉಚಿತವೇ ಯೋಚಿಸಿರಿ ಇನ್ನು, ಸಣ್ಣ ಕಣ್ಣಿನ ಬಲೆಯ ಬಳಸದಿರಿ ಇನ್ನು, ಇದನರಿತು ಬಾಳಿದರೆ ಮೀನುಗಾರರೆಲ್ಲರೂ ಪಡೆದೇವೋ ಅನಂತರ ನಿರಂತರ ಮೀನು ಫಸಲು. ಹಾಗೆ ನಾವು ಕಣ್ಣಿನ ಗಾತ್ರದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ. ಸರಿ, ಈಗ ಮುಖ್ಯವಾಗಿ ನಾವು ಮೀನಿನ ಬಗ್ಗೆ ಬರುವುದಿದ್ರೆ ಈ ಕಡಲಿನಲ್ಲಿ ಈ ಮೀನುಗಳು ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವೆ? ಅದನ್ನಾಗಲೇ ಹೇಳಿದಾಗೆ ನಮ್ಮ ದೇಶದ ಸಮುದ್ರಗಳು ಅತ್ಯಂತ ಪ್ರೊಡಕ್ಟಿವ್, ಉತ್ಪಾದಕತೆಯ ಶ್ರೇಷ್ಠತೆಯನ್ನು ನಾವು ನೋಡ್ತೀವಿ. ಯಾಕೆಂದರೆ ನಾವು ಇರತಕ್ಕಂಥದ್ದು ಉಷ್ಣವಲಯ, ಇಲ್ಲಿ ಒಳ್ಳೆ ಬಿಸಿಲು, ಅದಕ್ಕೆ ಸರಿಯಾಗಿ ಮಾನ್ಸೂನ್. ಈ ಮಾನ್ಸೂನ್ ಮಳೆಗಾಲ ಅಂತಕ್ಕಂಥದ್ದು ಒಂದು ವರದಾನ ನಮ್ಮ ದೇಶಕ್ಕೆ, ಕೃಷಿಗಷ್ಟೇ ಅಲ್ಲ ಮೀನುಗಾರಿಕೆಗೂ ಕೂಡ. ಯಾಕೆ ಅಂತ ಕೇಳಿ, ಈ ಮಳೆಗಾಲದ ಅವಧಿಯಲ್ಲಿ ಮೀನುಗಳಿಗೆ ಬೇಕಾದಂಥ ಪ್ರಶಸ್ತ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಮೀನುಗಳಿಗೆ ನೀರಿನ ಉಷ್ಣಾಂಶ ಸುಮಾರು 26-27 degrees ಬೇಕು. ಬಂಗಡೆ, ಬೂತಾಯಿ, ಕೊಲ್ಲತ್ತಾರು ಈ ಎಲ್ಲ ಮೀನುಗಳು ಸಮುದ್ರದ ಮೇಲ್ಭಾಗದಲ್ಲಿ ವಾಸಿಸತಕ್ಕಂಥ ಈ ಮೀನುಗಳಿಗೆ ಅತ್ಯಂತ ಉತ್ಕೃಷ್ಟವಾದ ಟೆಂಪರೇಚರ್ ಅಂದರೆ 26-27 degrees. ಅದನ್ನು ನಾವು ಮಳೆಗಾಲದ ಅವಧಿಯಲ್ಲಿ ನೋಡ್ತೀವಿ, ಬೇಸಿಗೆಯಲ್ಲಿ 31-32 degrees ಇರುತ್ತೆ. ಈ ಮೀನುಗಳಿಗೆ ಆ ಉಷ್ಣ ತಡ್ಕೊಳಕ್ಕಾಗೋದಿಲ್ಲ, ಬೇಸಿಗೆಯಲ್ಲಿ ಅವು ಆಳ ಸಮುದ್ರಕ್ಕೆ ವಲಸೆ ಹೋಗ್ತವೆ. ಮಳೆಗಾಲ ಶುರುವಾದ ಕೂಡಲೇ June 1st ಆ ಎಲ್ಲ ಮೀನುಗಳು 100 feet ಕೆಳಗಡೆ ಹೋದಂಥವು ಮೇಲಕ್ಕೆ ಬರ್ತವೆ. ಮೇಲಕ್ಕೆ ಬಂದು ಸಮುದ್ರದ ಮೇಲ್ಪದರಿನ 10 meters ಅಂದರೆ 30 feet ಭಾಗದಲ್ಲಿ ಬಂದು ಸಂಗ್ರಹಗೊಳ್ತವೆ. ಮಳೆಗಾಲದಲ್ಲಿ. ಆಗ ಇವು ಸಂತಾನ ಕಾರ್ಯದಲ್ಲಿ ನಿರತ ಆಗ್ತವೆ. ಅಂದರೆ ಈ ಗರ್ಭಧರಿಸಿದಂಥ ಮೀನುಗಳು ಮೊಟ್ಟೆಗಳನ್ನು ಎರಚ್ತವೆ, ಗಂಡು ಮೀನುಗಳು ರೇತಸ್ಸನ್ನು ಎರಚ್ತವೆ. ಆಗ ಸಮುದ್ರದಲ್ಲಿನೇ ಅವು ಮೊಟ್ಟೆಗಳು ಫಲಿತಗೊಂಡು ಮರಿ ಆ ಪೊರೆಯನ್ನು ಹೊಡೆದು ಮೊಟ್ಟೆಯಿಂದ ಹೊರಗೆ ಬರ್ತದೆ. ಆ ಚಿಕ್ಕ ಮರಿ ಒಂದು 3-4 ದಿವಸದವರೆಗೆ ಬೇರೆ ಆಹಾರ ಬೇಕಿಲ್ಲ, ಯಾಕೆಂದರೆ ನಿಸರ್ಗ ಅದರ ಒಡಲಿನಲ್ಲಿನೇ ಆ ಬೇಕಾದಂಥ ಪೌಷ್ಟಿಕಾಂಶ ಆಹಾರವನ್ನು ಯೋಕ್ ಸ್ಯಾಕ್ ಅಂತ ಕೊಟ್ಟಿದೆ ನಿಸರ್ಗ. ಅದನ್ನೇ ಬಳಸ್ಕೊಂಡು ಆ ಮೀನು ಮರಿ ಬದುಕುತ್ತೆ. ಆದರೆ ಆ 3-4 ದಿವಸ ಆದಮೇಲೆ ಹೊರಗಿನ ಆಹಾರ ತಿನ್ನಲೇಬೇಕು ಅದಕ್ಕೆ ಬದುಕಬೇಕು ಅಂದರೆ. ಆ ಆಹಾರ ಸಿಕ್ಕರೆ ಮಾತ್ರ ಅದು ಆ ಮರಿಗಳು ಬದುಕಲಿಕ್ಕೆ ಸಾಧ್ಯ. ಇಲ್ಲಿ ನೋಡಿ ನಮ್ಮ ನಿಸರ್ಗ ಎಷ್ಟು ಒಳ್ಳೆಯ ರೀತಿಯಲ್ಲಿ ಆ ಸೈಕಲ್ನ ಮಾಡಿದೆ. ಜೂನ್ ಟೈಮಲ್ಲಿ ಮಳೆ ಬರುತ್ತೆ, ಈ ಮೀನುಗಳು ಎಲ್ಲ ಸಂತಾನ ಕಾರ್ಯದಲ್ಲಿ ಸಿಗ್ತವೆ. ಹಾಗೆ ನೋಡಿದರೆ ಏಪ್ರಿಲ್ನಿಂದಲೇ ಮೀನು ಮರಿಗಳು ಮರಿ ಮಾಡತಕ್ಕಂಥ ಪ್ರಕ್ರಿಯೆ ಕೆಳಗಡೆ ಆಳಭಾಗದಲ್ಲಿ ನಡೀತಾ ಇರ್ತದೆ. ಆದರೆ ಈ ಸಮುದ್ರದ ಹೆಚ್ಚಿನ ಭಾಗದಲ್ಲಿ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳುಗಳಲ್ಲಿ ಆ ಮರಿಗಳ ಉತ್ಪಾದನೆ ಉತ್ಕೃಷ್ಟ ಮಟ್ಟದಲ್ಲಿ ಆಗ್ತಾ ಇರ್ತದೆ. ಹೀಗಾಗಿ ನಮ್ಮ ಸಮುದ್ರಗಳಲ್ಲಿ ಉತ್ಪಾದಕತೆ ಬಹಳ ಉತ್ಕೃಷ್ಟವಾಗಿದೆ ಅಂತ ಹೇಳ್ಬೋದು. ಒಂದು ವಿಷಯ, ಯಾಕೆ ಮಳೆಗಾಲದಲ್ಲಿ ಉತ್ಪಾದಕತೆ ಚೆನ್ನಾಗಿರುತ್ತೆ ಅಂದರೆ, ಈ ಟೆಂಪರೇಚರ್ ಅಷ್ಟೇ ಹೇಳಿದೆ ನಾನು. ಈಗ ನೋಡಿ ಆಕ್ಸಿಜನ್, ಮೀನಿಗೆ ಮರಿ ಮಾಡಬೇಕಾದ್ರೆ ಒಳ್ಳೆಯ ಆಕ್ಸಿಜನ್ ಕಂಟೆಂಟ್ ಇರಬೇಕು, ಆ ಮೊಟ್ಟೆಗಳು ಫಲಿತ ಆಗಬೇಕಾದ್ರೆ, ಮರಿ ಹೊಡೆದು ಬರಬೇಕಾದ್ರೆ. ಆಗ ಆಕ್ಸಿಜನ್ ಕಂಟೆಂಟು ಬೇಸಿಗೆಯಲ್ಲಿ 4 PPM ಕಡಿಮೆ ಇರ್ತದೆ. ಹಾಗಾಗಿ ಮೀನುಗಳಿಗೆ ಉಸಿರು ಕಟ್ಟಂಗಾಗಿ ಅವು ಸಮುದ್ರದ ಮೇಲೆ ಬೇಸಿಗೆಯಲ್ಲಿ ಮೇಲ್ಭಾಗದಲ್ಲಿ ಸಿಗೋದಿಲ್ಲ, 20% ಅವರಿಗೆ ಮೀನು ಸಿಗೋದಿಲ್ಲ ಫೆಬ್ರವರಿ ಆದಮೇಲೆ, ಆಳಕ್ಕೆ ಹೋಗಿರ್ತವೆ ಅಂತ ಹೇಳಿದೆ. ಮಳೆಗಾಲದಲ್ಲಿ ಅವು ಮೇಲೆ ಬರ್ತಾವಲ್ಲ, ಅವು ಉಷ್ಣಾಂಶ 26-27 degrees ಅವಕ್ಕೆ ಬೇಕಾದಂಥದ್ದು. ಮತ್ತು ಆಗ ಆಕ್ಸಿಜನ್ ಕಂಟೆಂಟು 5 PPM ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ. ಆಮೇಲೆ ಮತ್ತೊಂದು ಬಹಳ ಅದ್ಭುತವಾದಂಥ ಒಂದು ಕ್ರಿಯೆ ಏನು ನಡೀತದೆ ಮಳೆಗಾಲದಲ್ಲಿ ಅಂದರೆ, ಸಮುದ್ರವನ್ನು ಬಂದು ಸೇರುವ ನದಿಗಳು, ನಮ್ಮಲ್ಲಿ 20-30 ಪ್ರಮುಖ ನದಿಗಳು ಏನಿದ್ದಾವೆ ನಮ್ಮ ದೇಶದಲ್ಲಿ, ಅವೆಲ್ಲ ಗುಡ್ಡಗಾಡು ಪ್ರದೇಶದಿಂದ ಹುಟ್ಟಿ ಬರ್ತಕ್ಕಂಥ ನದಿಗಳು ತೊರೆಗಳ ಮೂಲಕ ದೊಡ್ಡ ನದಿಯಾಗಿ ಹರಿದು ಬಂದು ಸಮುದ್ರ ಸೇರುವಾಗ ಅಡವಿ ಗುಡ್ಡ ಪ್ರದೇಶಗಳಿಂದ ಖನಿಜಾಂಶಗಳನ್ನು ಪೌಷ್ಟಿಕಾಂಶಗಳನ್ನು ಎಲ್ಲವನ್ನ ಕೂಡ ತಗೊಂಡು ಬಂದು ಸಮುದ್ರಕ್ಕೆ ಸೇರಿಸ್ತವೆ. ಆಗ ಈ ಬೇಕಾದಂಥ ಲವಣಾಂಶ ಎಲ್ಲದು ಬಂದು ಸೇರಿದಾಗ ಇಲ್ಲಿ ಬಿಸಿಲಿನ ಶಾಖದಿಂದ ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ನಮಗೆ ಅಲ್ಲಿ ಪ್ರೊಡಕ್ಷನ್ ಆಗ್ತದೆ, ಮೀನಿಗೆ ಬೇಕಾದಂಥ ಆಹಾರ, ಅದೇ ಸೂಕ್ಷ್ಮ ಸಸ್ಯ ಜೀವಿಗಳು ಫೈಟೋ ಪ್ಲಾಂಕ್ಟನ್, ಮತ್ತು ಅದರ ನಂತರ ಸೂಕ್ಷ್ಮ ಪ್ರಾಣಿ ಜೀವಿಗಳು ಝೂ ಪ್ಲಾಂಕ್ಟನ್, ಇವುಗಳ ಉತ್ಪಾದನೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಮಳೆಗಾಲದ ಅವಧಿಯಲ್ಲಿ. ಹೀಗಾಗಿ ಇಲ್ಲಿ ಮೀನುಗಳು ಮರಿ ಮಾಡಿದಾಗ ಆ ಮರಿಗಳಿಗೆ ಬೇಕಾದಂಥ ಆಹಾರ ಸಹಜವಾಗಿಯೇ ಲಭ್ಯ ಇರ್ತದೆ. ಕೋಯಿನ್ಸಿಡೆನ್ಸ್ ನೋಡಿ, ನೇಚರ್ ಹೇಗೆ ಅದನ್ನು ಸೃಷ್ಟಿ ಮಾಡಿದೆ. ಇದು ನಮಗೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಒಂದು ವರದಾನ. ಬೇರೆ ದೇಶಗಳಲ್ಲಿ ಅಟ್ಲಾಂಟಿಕ್ ಓಷನ್ ತಗೊಳ್ಳಿ, ಅಲ್ಲಿ ನಮ್ಮ ಥರ ಈ ಮಾನ್ಸೂನ್ ಸಿಸ್ಟಮ್ ಅಲ್ಲಿ ಅಲ್ಲಿಲ್ಲ, ನಮ್ಮಲ್ಲಿ ಮಾತ್ರ ಈ ಮಾನ್ಸೂನ್ ಸಿಸ್ಟಮ್ ಇರೋದು. ಅಲ್ಲಿ ಎಲ್ಲ ಏನು ಅಂದರೆ ಟೆಂಪ್ರೇಚರ್ ಭಾಳ ಕಡಿಮೆ, ಅಟ್ಲಾಂಟಿಕ್ ಓಷನ್ ಮೇಲ್ಭಾಗದಲ್ಲಿ ಉಷ್ಣಾಂಶ ತುಂಬ ಕಡಿಮೆ, ಅಲ್ಲಿ 4 degrees, 5 degrees, 6 degrees ಇರ್ತದೆ. ಮೀನುಗಳಿಗೆ ಬೆಳವಣಿಗೆ ಭಾಳ ಸ್ಲೋ, ಮೆಚುರಿಟಿ ಆಗೋದು ಸ್ಲೋ. ಒಂದು ಮೀನು ಮೆಚೂರ್ ಆಗಿ ಮೊಟ್ಟೆ ಉತ್ಪಾದನೆ ಮಾಡೋ ಕೆಪಾಸಿಟಿ ಬರೋದು 7-8 ಬೇಕು. ನಮ್ಮಲ್ಲಿ 6-8 ತಿಂಗಳಿಗೆ ರೆಡಿ. ಒಂದು ವರ್ಷದೊಳಗೆ ಬಹುತೇಕ ಎಲ್ಲ ಮೀನುಗಳು ಲೈಂಗಿಕ ಪಕ್ವತೆಗೆ ಬಂದು ಮೀನುಗಳು ಉತ್ಪಾದನೆ ಮಾಡ್ತಕ್ಕಂಥ ಮೊಟ್ಟೆಗಳ ಸಂಖ್ಯೆ 100 ಅಲ್ಲ, 1000 ಮತ್ತು 1,000,000 ಸಂಖ್ಯೆಗಳಲ್ಲಿ. ನಾನು ಅನೇಕ ಸಲ ಈ ರೇಡಿಯೋ ಸಂದರ್ಶನಗಳಲ್ಲಿ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತೇನೆ. ನಾನು ಮೀನುಗಳಿಗೆ ಈ ನಿಸರ್ಗ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ವರದಾನ ಅಂದರೆ ಮೊಟ್ಟೆಗಳನ್ನು ಉತ್ಪಾದಿಸುವ ಸಾಮರ್ಥ್ಯ. ಮೀನುಗಳು 1000 ಮತ್ತು 1,000,000 ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಉತ್ಪಾದನೆ ಮಾಡ್ತವೆ. ಸಮುದ್ರದಲ್ಲಿ 1,00,000,000-2,00,000 ಮೀನುಗಳಿದ್ದಾವೆ. ಒಂದೊಂದು ಮೀನಿನಿಂದ 1,00,000 ಮೊಟ್ಟೆಗಳು ಉತ್ಪಾದನೆ ಆದಾಗ ಸಮುದ್ರದಲ್ಲಿ ಎಷ್ಟು ಮೊಟ್ಟೆಗಳು ಎರಚಲ್ಪಡ್ತದೆ ನೀರಿಗೆ. ಆದರೆ ಎರಚಲ್ಪಟ್ಟಂಥ ಎಲ್ಲ ಮೊಟ್ಟೆಗಳು ಬದುಕುಳಿಯೋದಿಲ್ಲ, ಮರಿಗಳಾಗೋದಿಲ್ಲ. ವೆರಿ ಸ್ಮಾಲ್ ಪರ್ಸೆಂಟೇಜ್ ಮಾತ್ರ ಅವು ಬದುಕುಳಿತಾವೆ ಮರಿಗಳು. ಹೀಗಾಗಿ ನಿಸರ್ಗನೂ ಸಹ, ಇಲ್ಲಾಂದರೆ ಸಮುದ್ರ ತುಂಬ ಬರೀ ಮೀನೇ ಇರಬೇಕಿತ್ತಲ್ವಾ. ಹೀಗಾಗಿ ಒಂದು ವಿಶೇಷತೆ ಏನಂದರೆ ನಮ್ಮ ದೇಶದ್ದು ಈ ಮಳೆಗಾಲದ ವೈಶಿಷ್ಟ್ಯತೆ. ಹಾಗಿದ್ರೆ ಈ ಮಳೆಗಾಲದಲ್ಲಿ ನಾವು ಮೀನುಗಾರಿಕೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ಪೇಪರಲ್ಲೆಲ್ಲ ನೋಡ್ತೇವೆ. ಇದು ಯಾಕಾಗಿ? ಇದೇ ಕಾರಣನೇ, ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಳು ಮರಿ ಮಾಡತಕ್ಕಂಥ ಅವಧಿ ಮಳೆಗಾಲ. ನಮ್ಮ ಈ ಭಾಗದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಪೂರ್ವ ಕರಾವಳಿಯಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ. ಸೊ ಅದು ನಾರ್ತ್ ಈಸ್ಟ್ ಮಾನ್ಸೂನ್, ನಮ್ಮದು ಸೌತ್ ವೆಸ್ಟ್ ಮಾನ್ಸೂನ್, ಮುಂಗಾರು ಅದು ಹಿಂಗಾರು, ಈ ಎರಡೂ ಮಾನ್ಸೂನ್ ಸಿಸ್ಟಮ್ ಏನಿದೆ ಇದರಿಂದಾಗಿ ಮೀನುಗಳಿಗೆ ಮರಿ ಮಾಡೋ ಒಂದು ಅವಕಾಶ ಇರೋದ್ರಿಂದ ಮತ್ಸ್ಯ ಉತ್ಪಾದನೆಯ ದೃಷ್ಟಿಯಲ್ಲಿ ಅದನ್ನು ನಾವು ಸಸ್ಟೈನ್ ಮಾಡಬೇಕಲ್ಲ, ವಿ ಹ್ಯಾವ್ ಟು ಸಸ್ಟೈನ್ ದಟ್ ಲೆವೆಲ್ ಆಫ್ ಫಿಶ್ ಪ್ರೊಡಕ್ಷನ್. ಹಾಗಾಗಿ ಆ ಸಮಯದಲ್ಲಿ ಎಲ್ಲ ಮೀನುಗಾರರು ಮೀನುಗಾರಿಕೆಯಿಂದ ದೂರ ಇರಬೇಕು, ಸಂಯಮ ತೋರಿಸಿ ಆ ಮೀನುಗಾರಿಕೆ ನಿಷೇಧ ಇರುವಾಗ ಯಾರೂ ಸಹ ಮೀನು ಹಿಡಿಬಾರದು ಅನ್ನುವ ಒಂದು ಕಾನೂನು ಬಂದ ಮೇಲೆ ನಮ್ಮ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಶಕ್ತಿ ಬಂತು. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ಪ್ರಕ್ಷುಬ್ಧವಾಗಿರುತ್ತೆ ಸಮುದ್ರ, ಆಗ ಸಾವು ನೋವು ಆಗೋ ಸಾಧ್ಯತೆಗಳು ಜಾಸ್ತಿ, ದೋಣಿಗೇ ಮುಳುಗಿ ಹೋಗ್ತದೆ. ಆಗ ದೋಣಿಗೆ ಮಳೆಗಾಲದಲ್ಲಿ ಮೀನು ಹಿಡಿಲಿಕ್ಕೆ ಹೋದರೆ ಅವರಿಗೆ ಇನ್ಶೂರೆನ್ಸ್ ಕವರೇಜ್ ಇರೋದಿಲ್ಲ. ಹೀಗಾಗಿ ಎರಡೂ ದೃಷ್ಟಿಯಿಂದ ಜೀವಹಾನಿ ಆಸ್ತಿ ಹಾನಿ ಮತ್ತು ಮೀನುಗಳಿಗೆ ಮರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಉದ್ದೇಶದಿಂದ ಆ ಮೀನುಗಾರಿಕೆ ಮೇಲೆ ನಿಷೇಧ ಜೂನ್ 1st ಜುಲೈ 31st ವರೆಗೂ 61 ದಿವಸಗಳ ನಿಷೇಧ ಇದೆ ಪಶ್ಚಿಮ ಕರಾವಳಿಯಲ್ಲಿ ಎಲ್ಲ ರಾಜ್ಯಗಳಲ್ಲೂ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ನಮ್ಮ ಈ ಎಲ್ಲ ರಾಜ್ಯಗಳಲ್ಲಿ ಜೂನ್ 1 ಜುಲೈ 31st, ಆಗಸ್ಟ್ 1 ಫಿಶಿಂಗಿಗೆ ಅನುಕೂಲ ಮಾಡಿಕೊಡ್ತಾರೆ. ಒಂದು ವಿಶೇಷತೆ ಅಂದರೆ ಈ 60 ದಿವಸಗಳು ಸಾಕಾಗೋದಿಲ್ಲ. ಈಗ ನಮ್ಮ ಕರ್ನಾಟಕದ ಮೀನುಗಾರರು 80-90 ದಶಕದಲ್ಲೇ 90 ದಿವಸಗಳ ಮೀನುಗಾರಿಕೆ ನಿಷೇಧವನ್ನು ಸ್ವತಃ ಅವರೇ ಹಾಕ್ಕೊಂಡಿದ್ದರು. ಆ ಮಟ್ಟಿಗೆ ನಮ್ಮ ಕರ್ನಾಟಕದ ಕಡಲ ಮೀನುಗಾರರನ್ನು ನಾವು ಶ್ಲಾಘಿಸಬೇಕು. ಅವರಲ್ಲಿ ಅರಿವು ಇದ್ದದ್ರಿಂದ, ಹೆಚ್ಚಿನವರೆಲ್ಲರೂ ಓದಿದ್ದವರು, ಅಕ್ಷರಸ್ಥರು. ಕರ್ನಾಟಕದಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಅಕ್ಷರ ಕ್ರಾಂತಿ ಶುರುವಾದಾಗ 52 ದಶಕದಲ್ಲಿ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಕರಾವಳಿಯಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡದ ಭಾಗದಲ್ಲಿ, ಯಾಕೆಂದರೆ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತಲ್ಲ, ಆಗ ಶಾಲೆಗಳನ್ನು ಸ್ಟಾರ್ಟ್ ಮಾಡಿದರು ಈ ಎಲ್ಲ ಫಿಶಿಂಗ್ ವಿಲೇಜ್ಗಳಲ್ಲಿ. ಹೀಗಾಗಿ ನಮ್ಮ ಕರ್ನಾಟಕದ ಮೀನುಗಾರರಲ್ಲಿ ಅರಿವು ಇರೋದ್ರಿಂದ ಅವರು ಅರ್ಥ ಮಾಡ್ಕೊಳ್ತಾರೆ ನಾವು ಯಾವ ರೀತಿಯಲ್ಲಿ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಬೇಕು ಅಂತ. ಆದರೆ ಕಾಲಕ್ರಮೇಣ 2000 ವರ್ಷ ಬರುವಾಗ, ಈ ಒಂದು 25 ವರ್ಷಗಳ ಹಿಂದೆ, ಅದನ್ನು 45 ದಿವಸಕ್ಕೆ ಇಳಿಸಿದರು ನಾನಾ ಕಾರಣಗಳಿಂದ. ಅದು ರಾಜಕೀಯ ಒತ್ತಡ ಇರ್ಬೋದು, ಪ್ರಭಾವಿಗಳ ಒತ್ತಡ, ಮೀನುಗಾರರ ಒಂದು ಅಪೇಕ್ಷೆ. ಹೀಗಾಗಿ ಅದನ್ನು 45 ದಿವಸಕ್ಕೆ ಇಳಿಸಿದರು, 90 ದಿವಸ ಇದ್ದದ್ದು. ಅದು ಮೀನುಗಾರಿಕೆಗೆ ತುಂಬ ಪೆಟ್ಟು ಕೊಡ್ಲಿಕ್ಕೆ ಶುರುವಾಯಿತು. ಹೀಗಾಗಿ ನಮ್ಮಲ್ಲಿ ಮೀನಿನ ಕ್ಷಾಮ ಅಂತ ಬರಲಿಕ್ಕೆ ಶುರುವಾಯಿತು. ಆವಾಗ ಎಚ್ಚೆತ್ತುಕೊಂಡು ಭಾರತ ಸರ್ಕಾರ ಇದನ್ನು 45 ದಿವಸ ತುಂಬ ಕಡಿಮೆ, 90 ದಿವಸನೂ ಮೀನುಗಾರರು ಮೀನು ಹಿಡಿದೇ ಇರಲಿಕ್ಕೆ ಇಷ್ಟಪಡೋದಿಲ್ಲ, ಹೀಗಾಗಿ 61 ದಿವಸ ಸಾಕು ಅಂತ ಮಾಡಿದರು. ಆದರೆ ಈಗ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದ ಮೀನುಗಾರರೆಲ್ಲರೂ ಒಮ್ಮತದಿಂದ ಅವರು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ, ಈ ನಿಷೇಧವನ್ನು ನೀವು 90 ದಿವಸದವರೆಗೆ ಹೆಚ್ಚಿಸಿ, ನೀವು 90 ದಿವಸಗಳವರೆಗೆ ಹೆಚ್ಚಿಸಿದಾಗ ಈ ಮೀನು ಮರಿಗಳು ಬದುಕುಳಿದು ಬೆಳೆದು ದೊಡ್ಡವಾಗ್ತವೆ, ಆಗ ಹಿಡಿದ್ರೆ ಹೆಚ್ಚಿನ ಲಾಭ ಬರ್ತದೆ. ಆರಂಭದಲ್ಲಿ ಈ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿಯೋದ್ರಿಂದ ಏನು ಲಾಭ ಅಂತ ಚರ್ಚೆ ಮಾಡಿದ್ವಿ. ಇತ್ತೀಚೆಗೆ ಕಳೆದ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ, ಕೇರಳದಲ್ಲಿ ಯಥೇಚ್ಛವಾಗಿ ಈ ಬೂತಾಯಿ ಮೀನು ಮರಿಗಳನ್ನು ಹಿಡಿದ್ರು. ಸಣ್ಣ ಸಣ್ಣ ಮೀನುಗಳು ಬೂತಾಯಿ, ಇವನ್ ಬಂಗುಡೆ ಕೂಡ ಸಣ್ಣ ಸಣ್ಣವು, ಟನ್ಸ್ ಟನ್ಸ್ ಗಟ್ಟಲೆ, 100 ಹೆಚ್ಚು ಲೋಡ್ನಷ್ಟು ಅವರು ಹಿಡಿದು, ಒಂದು ಲೋಡಲ್ಲಿ 200 ಬಾಕ್ಸ್ಗಳು ಇರ್ತಿದ್ವಂತೆ. ಸೊ ಒಂದು ಬಾಕ್ಸನ್ನು ಅವರು ಮಾರಿದರೆ 1,000 ರೂಪಾಯಿ ಸಿಗ್ತಾ ಇತ್ತು, ಸಿಕ್ಕಿದೆ ಅಷ್ಟೇ. ಒಂದು ವೇಳೆ ಆ ಸಣ್ಣ ಮೀನು ಮರಿಗಳನ್ನು ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಟ್ಟಿದ್ದರೆ ಆ ಸಣ್ಣ ಬಾಕ್ಸಲ್ಲಿರ್ತಕ್ಕಂಥ ಮೀನುಗಳು 10,000 ರೂಪಾಯಿ ಆದಾಯ ಬರೋ ಹಾಗೆ ಮಾಡ್ತಾಯಿದ್ವು. ಇಡೀ ಲೋಡು ಎಲ್ಲದನ್ನು ಗಮನಿಸಿದರೆ, ಹಿಡಿದಂಥ ಮೀನು ಮರಿಗಳನ್ನು ಗಮನಿಸಿದರೆ, ವಿಜ್ಞಾನಿಗಳ ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 25 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಸಂಯಮ ತೋರಿಸ್ಬೇಕು. ಈಗ ಮೀನುಗಾರರದು ತಪ್ಪಲ್ಲ, ಅವರ ಬಲೆಗೆ ಸಿಕ್ಕಾಕೊಳ್ತವೆ. ಈ ಟ್ರಾಲ್ ದೋಣಿ ಅವರು ಸಿಗಡಿ ಹಿಡಿಲಿಕ್ಕೆ ಅಂತಲೇ ಹೋಗ್ತಾರೆ. ಹೆಚ್ಚಿನವರ ಸಿಗಡಿಗೆ ಬೆಲೆ ಜಾಸ್ತಿ ಇರೋದರಿಂದ ಬೇರೆ ಬೇರೆ ಮೀನುಗಳನ್ನು ಹಿಡಿತಾರೆ. ಆ ಸಮಯದಲ್ಲಿ ಸಣ್ಣ ಸಣ್ಣ ಮೀನುಗಳು ಸಿಕ್ಕಾಕೊಳ್ತಾ ಇದ್ದಾವೆ. ಒಂದು, ಕಣ್ಣಿನ ಗಾತ್ರವನ್ನು ಹೆಚ್ಚು ಮಾಡಬೇಕು 35 mm, ಅದರಲ್ಲೂ ಚೌಕಾಕಾರದ ಕಣ್ಣಿನ ಗಾತ್ರ ಇರತಕ್ಕಂಥ ಬಲೆಗಳನ್ನು ಬಳಸಬೇಕು ಅಂತ ಹೇಳಿದ್ವಲ್ಲ, ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗ ನಮ್ಮ ಸುಸ್ಥಿರ ಮೀನು ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಕೂಡ ಖಂಡಿತ ನೆರವೇರುತ್ತೆ. ಕರ್ನಾಟಕ ಸರ್ಕಾರ ಕೂಡ ಈ ಚಚ್ಚೌಕದ ಕಾಡ್ ಎಂಡ್ ಬಲೆಗಳನ್ನು ಕೂಡ ಅವರು ಸಬ್ಸಿಡಿ ಮೂಲಕ ಕೊಡೋದಕ್ಕೂ ಕೂಡ ಕಳೆದ ಇದರಲ್ಲಿ ಆಯೋಜನೆಯಲ್ಲಿ ಅವರು ತಿಳಿಸಿದ್ರು. ಈ ಸಲದ ಆಯೋಜನೆಯಲ್ಲಿ ಅದು ಬಂದಿಲ್ಲ ಪ್ರಸ್ತಾಪ. ಬಟ್ ಮೀನುಗಾರಿಕೆ ಇಲಾಖೆಯವರು ಮುತುವರ್ಜಿ ವಹಿಸಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಟ್ರಾಲ್ ದೋಣಿಗಳ ಕಾಡ್ ಎಂಡ್ಗಳಿಗೆ ಡೈಮಂಡ್ ಶೇಪ್ನ 10-12 mm ಇರತಕ್ಕಂಥ ಸಣ್ಣ ಸಣ್ಣ ಬಲೆಗಳ ಬದಲು 35 mm ಚೌಕಾಕಾರದ ಬಲೆಗಳನ್ನು ಅಳವಡಿಸಿದ್ದೆ. ಆದರೆ ಈ ಟ್ರಾಲ್ ದೋಣಿಗಳಿಂದ ಇವರಿಗೆ ಸಣ್ಣ ಸಣ್ಣ ಮೀನುಗಳು ಸಿಕ್ಕಾಕೊಳ್ಳೋದಿಲ್ಲ, ಅವು ತಪ್ಪಿಸ್ಕೊಂಡು ಹೋಗ್ತವೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರಿ ಟೆಕ್ನಾಲಜಿ ಕೊಚ್ಚಿನ್ ಅವರು ಒಂದು ಬಲೆಯನ್ನು ವಿನ್ಯಾಸ ಮಾಡಿದ್ದಾರೆ. ಅದು ಅದು ಏನಂತ ಹೇಳ್ತಾರೆ ಅಂದರೆ ಎಕ್ಸ್ಕ್ಲೂಷನ್ ಡಿವೈಸ್ ಅಂತ. ಹೇಗೆ ಅಂದರೆ ಅದರಲ್ಲಿ ಜುವನೈಲ್ ಫಿಶ್ ಎಕ್ಸ್ಕ್ಲೂಡರ್ ಕಮ್ ಶ್ರಿಂಪ್ ಸಾರ್ಟಿಂಗ್ ಡಿವೈಸ್ ಅಂತ. ಅಂದರೆ ಆ ಒಂದು ಕಾಡೆಂಡಿನ ಬಲೆ ಏನಿದೆಯಲ್ಲ ಅದರಲ್ಲಿ ಎರಡು ಭಾಗ ಮಾಡಿದ್ದಾರೆ ಪಾರ್ಟಿಷನ್ನು. ಕೆಳಗಿನ ಭಾಗದಲ್ಲಿ ಆ ಬಲೆಗಳಿಗೆ ಅಲ್ಲಿ ಅವರು 35 mm ಅಷ್ಟು ಕೊಟ್ಟಿರ್ತಾರೆ. ಆ ಮೇಲಿನ ಭಾಗದಲ್ಲಿ ಸ್ವಲ್ಪ ದೊಡ್ಡ ಗಾತ್ರದ ಕಣ್ಣಿರ್ತದೆ. ಆಗ ಏನಾಗುತ್ತೆ, ಈ ಮೀನುಗಳು ಸಿಗಡಿಗಳು ಎಲ್ಲ ಸಿಕ್ಕಾಕೊಂಡದ್ದೆಲ್ಲ ಬಂದಾಗ ಮೀನುಗಳೆಲ್ಲ ಮೇಲ್ಭಾಗಕ್ಕೆ ಹೋಗ್ತವೆ. ಇಲ್ಲಿ ಕೆಳಭಾಗದ ಬಲೆಯಲ್ಲಿ ವರ್ಟಿಕಲ್ ಡಿವಿಷನ್ಸ್ ಇರೋದ್ರಿಂದ ಸಿಗಡಿಗಳೆಲ್ಲ ಒಳಗಡೆ ಹೋಗಿ ಸೇರಿಕೊಳ್ತವೆ. ಸಿಗಡಿಗಳ ಹಿಡಿಯುವ ಪ್ರಮಾಣನೂ ಕೂಡ 90% ಹೆಚ್ಚಾಗುತ್ತೆ. ಆಮೇಲೆ ಈ ಇವೆಲ್ಲವೂ 80% ಅಷ್ಟು ಈ ಸಣ್ಣ ಸಣ್ಣ ಮೀನುಗಳು ತಪ್ಪಿಸ್ಕೊಂಡು ಹೋಗ್ತವೆ. ಹೀಗಾಗಿ ಅಂಥ ಸುಧಾರಿತ ಬಲೆಯನ್ನು ಅವರು ಅಳವಡಿಸಿದ್ದಾರೆ, ಅದು ಪ್ರಾಯೋಗಿಕ ಹಂತದಲ್ಲಿದೆ. ಅಂತಹ ಬಲೆಗಳು ಕೂಡ ಬಂದಾದಾಗ ನಾವು ಜೆಲ್ಲಿ ಫಿಶ್ ಒಂದು ವೇಳೆ ಬಂದರೂ ಅದು ತಪ್ಪಿಸ್ಕೊಳ್ಳುತ್ತೆ. ಟರ್ಟಲ್ಸ್ ಬಂದರೆ ಟರ್ಟಲ್ ಎಕ್ಸ್ಕ್ಲೂಷನ್ ಡಿವೈಸ್ ಅಂತ ಅವು ಕೂಡ ಹಾಕೋದ್ರಿಂದ ಅವು ತಪ್ಪಿಸ್ಕೊಳ್ತವೆ. ಹೀಗಾಗಿ ನಾವು ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಬೇಕಾದರೆ ಇಂತಹ ವೈಜ್ಞಾನಿಕ ಕೆಲವು ಸಾಧನಗಳನ್ನು ಅಳವಡಿಸಿಕೊಂಡು ನಮ್ಮ ಮೀನುಗಾರರು ಮೀನುಗಾರಿಕೆಯನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಈ ಕೋವಿಡ್ನ ಸಮಯದಲ್ಲಿ ಕೂಡ ನಮ್ಮ ಮೀನುಗಾರಿಕೆ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಲ್ಲ? ಅಲ್ಲ, ಅದಕ್ಕೆ ಒಂದು ವಿಶೇಷವಾದ ಕಾರಣ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಈಗಾಗಲೇ ನೋಡಿದ ಹಾಗೆ ನಮ್ಮ ದೇಶದಲ್ಲಿ ಉಷ್ಣವಲಯದಲ್ಲಿರೋದ್ರಿಂದ ಮಾನ್ಸೂನ್ ಮಳೆಗಾಲ ನಮ್ಮಲ್ಲಿ ಬರ್ತಾ ಇರೋದ್ರಿಂದ ಮೀನಿನ ಉತ್ಪಾದಕತೆ ಚೆನ್ನಾಗಿದೆ. ಮೀನು ಮರಿಗಳ ಸಂಖ್ಯೆ ಉತ್ಪಾದನೆಯೂ ಜಾಸ್ತಿ ಆಗುತ್ತೆ, ಅವುಗಳು ಬದುಕುಳಿಯುವ ಪ್ರಮಾಣವೂ ಜಾಸ್ತಿ, ಯಾಕೆಂದರೆ ಮೀನಿಗೆ ಬೇಕಾದ ಸಹಜ ಆಹಾರ ಸಮುದ್ರದಲ್ಲಿ ತಾನಾಗಿಯೇ ಉತ್ಪತ್ತಿಯಾಗುತ್ತೆ. ಹೀಗಿರುವಾಗ ನಮ್ಮ ಮೀನುಗಾರರು ಈ ಆಗಸ್ಟ್ ತಿಂಗಳಲ್ಲಿ ಏನು ಹೋಗಿ ಮೀನು ಹಿಡಿಲಿಕ್ಕೆ ಶುರು ಮಾಡ್ತಾರಲ್ಲ, ಆಗ ಇನ್ನೂ ಸಹ ಸಣ್ಣ ಸಣ್ಣ ಗಾತ್ರದ ಮೀನುಗಳು ಅಲ್ಲಿ ಇರ್ತವೆ. ಜೂನ್ ಜುಲೈ ಆಗಸ್ಟ್ ವರೆಗೂ ಮರಿ ಮಾಡತಕ್ಕಂಥದ್ದು ಪ್ರಧಾನ. ಅದಾದ ಮೇಲೆ ಇವೆಲ್ಲ ಮರಿಗಳು 2 ತಿಂಗಳು ಮರಿ 3 ತಿಂಗಳು ಮರಿಗಳೆಲ್ಲ ಜಸ್ಟ್ ಸಣ್ಣವಿರ್ತವೆ. ಮತ್ತೊಂದು ವಿಶೇಷತೆ ನಮ್ಮ ಈ ಒಂದು ಉಷ್ಣವಲಯದಲ್ಲಿರ್ತಕ್ಕಂಥ ಭಾರತದಲ್ಲಿ ನಮ್ಮ ಬಂಗಡೆ ಭೂತ ಇವುಗಳ ಬೆಳವಣಿಗೆಯ ವೇಗ ಬಹಳಷ್ಟು ಜೋರಾಗಿದೆ, ಬಹಳ ಫಾಸ್ಟ್ ಬೆಳೀತವೆ. ನಮ್ಮ ಬಂಗಡೆ ಉದಾಹರಣೆಗೆ 4 ತಿಂಗಳಲ್ಲಿ ಅದು 18.5 cm ಬೆಳೆಯುವ ಸಾಮರ್ಥ್ಯ ಇದೆ. ಮೇ ಜೂನ್ನಲ್ಲಿ ಹುಟ್ಟಿದಂಥ ಸಣ್ಣ ಬಂಗಡೆ ಮೀನು ಮರಿ 4 ತಿಂಗಳಲ್ಲಿ ಅದು ದೊಡ್ಡ ಗಾತ್ರಕ್ಕೆ ಬೆಳೆಯುವ ಸಾಮರ್ಥ್ಯ ಅದು ಹೊಂದಿದೆ. ಅದೇ ರೀತಿ ಭೂತಾಯಿ ಕೂಡ ಫಾಸ್ಟ್ ಬೆಳೀತಾವು. ಆ ಫಾಸ್ಟ್ ಬೆಳೆಯೋ ಕೆಪ್ಯಾಸಿಟಿ ಇದ್ದರೂ ನಾವು ಅವುಗಳಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡದೆ ಚಿಕ್ಕವಿರುವಾಗಲೇ ಹಿಡಿತಕ್ಕಂಥದ್ದು ಸಮಂಜಸ ಅಲ್ಲ. ಹೀಗಾಗಿ ಕೋವಿಡ್ ಟೈಮ್ ನೀವು ಪ್ರಸ್ತಾಪ ಮಾಡಿದ್ರಿ ನೋಡಿ, ಕೋವಿಡ್ ಟೈಮಲ್ಲಿ ಎಲ್ರಿಗೂ ಕೂಡ ಆಶ್ಚರ್ಯ ಆಯಿತು. 1921, 1922, 1923 ಕೂಡ ಆ ಟೈಮಲ್ಲಿ ಒಳ್ಳೆಯ ಮೀನಿನ ಇಳುವರಿ ಸಿಕ್ತು. ಯಾಕೆ ಅಂದರೆ ಆ ಕೋವಿಡ್ ಟೈಮಲ್ಲಿ ಮೀನುಗಾರಿಕಾ ವಲಯ ಅನುಭವಿಸಿದ ಸಂಕಷ್ಟ ಅಷ್ಟಿಷ್ಟಲ್ಲ, ಎಲ್ಲ ವಲಯಗಳಲ್ಲೂ ಕೋವಿಡ್ಡು ಜೀವನವನ್ನು ಹಿಪ್ಪಿ ಹಿಂಡಿ ಮಾಡಿ ಹಾಕಿತ್ತು. ನಮ್ಮ ಮೀನುಗಾರರು ಮೀನು ಹಿಡಿಲಿಕ್ಕೆ ಹೋಗಲಿಕ್ಕಿಲ್ಲ, ನಿಷೇಧ ಇತ್ತು. ಧಕ್ಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಯಾರೂ ಬರೋದಿಲ್ಲ. ಈ ಬೋಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರೆಲ್ಲರೂ ತಮಿಳುನಾಡು, ಬಿಹಾರ, ಒರಿಸ್ಸಾ, ಬೇರೆ ಬೇರೆ ಕಡೆಯಿಂದ ಬಂದ ಎಲ್ಲರೂ, ಆಂಧ್ರ ಪ್ರದೇಶ, ಅವರೆಲ್ಲರೂ ವಾಪಸ್ಸು ಅವರವರ ಊರುಗಳಿಗೆ ಹೋಗ್ಬಿಟ್ರು. ಇಲ್ಲಿ ಕೆಲಸ ಮಾಡಲಿಕ್ಕೆ ಜನ ಇಲ್ಲ, ಏನು ಮಾಡಲಿಕ್ಕಾಗತ್ತೆ? ಆ 2 ವರ್ಷ ಮೀನುಗಾರಿಕೆ ಸರಿಯಾಗಿ ನಡೀಲೇ ಇಲ್ಲ. ಮೀನುಗಾರಿಕೆಗೆ ಇಡೀ ವರ್ಷ ನಿಷೇಧ ಆದಂಗೆ ಆಯಿತು. ಆಮೇಲೆ ಫ್ಯಾಕ್ಟ್ರಿಗಳೆಲ್ಲವೂ ಬಂದಾದವು. ಹೀಗಾಗಿ ಸಮುದ್ರದ ನೀರಿನ ಗುಣಮಟ್ಟ ಇಂಪ್ರೂವ್ ಆಯಿತು. ಕಲುಷ್ಯತೆ ಅನ್ನೋದು ಏನೂ ಇಲ್ದಂಗೆ ಆಯಿತು. ನೀರಿನ ಗುಣಮಟ್ಟ ಒಳ್ಳೆಯದಾಯಿತು. ಮೀನು ಹುಟ್ಟಿದಂಥ ಕೋಟ್ಯಾಂತರ ಮೀನು ಮರಿಗಳನ್ನು ಹಿಡಿಯೋದಕ್ಕೆ ಯಾರೂ ಬಂದಿಲ್ಲ. ಮೀನಿನ ಬೆಳವಣಿಗೆಯ ಗತಿ ತುಂಬ ಚೆನ್ನಾಗಿದೆ ನಮ್ಮ ದೇಶದ ಈ ಮೀನುಗಳು. ಸಮುದ್ರದಲ್ಲಿ ಅವು ಚೆನ್ನಾಗಿ ಬೆಳೆದವು, ದೊಡ್ಡ ಗಾತ್ರಕ್ಕೆ ಬೆಳೆದವು. ಹಾಗಾಗಿ ಆ ಯಾರು ಮೀನು ಹಿಡಿಲಿಲ್ಲಲ್ಲ, ಮರು ವರ್ಷದಲ್ಲಿ ಆ ಮೀನುಗಳು, ದೊಡ್ಡ ಗಾತ್ರಕ್ಕೆ ಬೆಳೆದಂಥ ಮೀನುಗಳನ್ನು ನಮ್ಮ ಮೀನುಗಾರರು ಹೋಗಿ ಹಿಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಮೀನು ಸಿಕ್ತು. ದೊಡ್ಡ ದೊಡ್ಡ ಗಾತ್ರದ ಬಂಗಡೆ, ಬೂತಾಯಿ, ಕಲ್ಲಾತರ ಎಲ್ಲ ಮೀನುಗಳು ಕೂಡ, ಅಂಜಾಲು, ಮಾಂಜಿ, ಎಲ್ಲ ಮೀನುಗಳು ವೆರೈಟಿ ಲಾರ್ಜ್ ಕ್ವಾಂಟಿಟೀಸ್ ಬಂತು. ಅದಕ್ಕೆ ಮುಖ್ಯ ಕಾರಣ ಅಂದರೆ ಈ ಇದು ಒಂದು ನಿದರ್ಶನ, ಪ್ರೂಫ್. ನಾವು ಮೀನು ಹಿಡಿತಕ್ಕಂಥ ಪ್ರಮಾಣನ ಕಂಟ್ರೋಲಿಗೆ ತಂದರೆ, ಅಂದರೆ ದೋಣಿಗಳ ಸಂಖ್ಯೆ ಹೋಗಿ ಹಿಡಿತಕ್ಕಂಥದ್ದು ಕಂಟ್ರೋಲಿಗೆ ತಂದರೆ, ಅಥವಾ ಮೀನುಗಾರಿಕೆಯನ್ನು ಸಂಪೂರ್ಣ ನಿಲ್ಲಿಸಿದರೆ ಮತ್ಸ್ಯ ಸಂಪನ್ಮೂಲ ಚೇತರಿಸಿಕೊಳ್ಳುತ್ತೆ, ಹುಟ್ಟಿದಂಥ ಮರಿಗಳೆಲ್ಲವೂ ಬದುಕುಳಿತಾವೆ, ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತಂದೇಳಿ. ಹೀಗಾಗಿ ನಾವು ಮೀನುಗಾರರಲ್ಲಿ ವಿನಂತಿ ಏನು ಅಂದರೆ, ವಿಜ್ಞಾನಿಗಳ ಕಡೆಯಿಂದ ಆ ನಿಷೇಧವನ್ನು ಎಲ್ಲರೂ ಪ್ರಾಮಾಣಿಕವಾಗಿ ಪಾಲಿಸೋಣ. ಏನೋ ಜೀವನಾಂಶಕ್ಕೆ ಈ ಸಾಂಪ್ರದಾಯ ಮೀನುಗಾರರಿಗೆ ವಿನಾಯಿತಿ ಇದೆ, ಅವರು ಹೋಗಿ ಮೀನು ಹಿಡಿಬೋದು, ಅವರಿಗೇನು ರಿಸ್ಟ್ರಿಕ್ಷನ್ ಇಲ್ಲ. ಈ ಮೆಕನೈಸ್ಡ್ ಬೋಟ್ಸ್, ಯಾಂತ್ರೀಕೃತ ದೋಣಿಗಳಿಗೆ ಮಾತ್ರ ನಿಷೇಧ ಇದೆ. ಹೀಗಾಗಿ ಕೋವಿಡ್ ಸಮಯದ ನಂತರ ಒಳ್ಳೆಯ ಮೀನಿನ ಇಳುವರಿ ಬಂತು. ಈಗಲೂ ಕೂಡ ಆ ಒಂದು ಉತ್ಪಾದನಾ ಸಾಮರ್ಥ್ಯ ಇದೆ ನಮ್ಮ ಕಡಲ ಮೀನುಗಳಿಗೆ. ನಾವು ನಿಸರ್ಗದ ಜೊತೆ ಹೊಂದಿಕೊಂಡು ಆ ನಿಸರ್ಗದ ಪ್ಲ್ಯಾನನ್ನು ಅರ್ಥ ಮಾಡಿಕೊಂಡು ನಾವು ಸಂಯಮ ವಹಿಸಿ ಕಡಲ ಕಾನೂನನ್ನು ಪಾಲಿಸಿದರೆ ಪ್ರತಿ ವರ್ಷ ಒಳ್ಳೆಯ ಇಳುವರಿ ಬರುತ್ತೆ. ಒಳ್ಳೆಯದು ಡಾಕ್ಟರ್ ಎಸ್ ಎಂ ಶಿವಪ್ರಕಾಶ್ ಅವರೇ. ಮುಖ್ಯವಾಗಿ ಈ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿಯುವುದರಿಂದ ಆಗುವಂಥ ತೊಂದರೆಗಳು ಮತ್ತು ಅದರಿಂದ ಹಿಡಿಯದಿದ್ದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಲಾಭ ಆಗ್ಬೋದು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚಿಕ್ಕ ಮೀನುಗಳನ್ನು ಹಿಡಿಯುವುದರಿಂದ ಮತ್ಸ್ಯ ಸಂಪತ್ತಿನ ಮೇಲಾಗುವ ದುಷ್ಪರಿಣಾಮಗಳು, ಈ ವಿಷಯದ ಕುರಿತು ಡಾಕ್ಟರ್ ಎಸ್ಎಂ ಶಿವಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 33,000-48,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 33,000-40,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 26,000-27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500-9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 to 18,000 to 26,000 rupees, ಎರಡನೇ ವರ್ಗ 1,000 to 16,000 to 20,000 rupees, ಅಕ್ಕಿ ಸ್ಥಳೀಯ ಕ್ವಿಂಟಾಲ್ಗೆ 4,350 to 5,250 rupees, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 3,800 to 4,200 rupees, ಕಾಳುಮೆಣಸು ಕ್ವಿಂಟಾಲ್ಗೆ 17,000 to 61,000 rupees, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 3,800 to 4,600 rupees, ಕದಳಿ ಕ್ವಿಂಟಾಲ್ಗೆ 5,500 to 6,500 rupees, ಗಾಳಿ ಕ್ವಿಂಟಾಲ್ಗೆ 4,000 to 5,500 rupees, ಹಾಗೂ ನೇಂದ್ರ ಕ್ವಿಂಟಾಲ್ಗೆ 4,000 to 6,000 rupees. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಇದೀಗ ರೈಸ್ ಭಾಲೆ ಖಾನ್ ಮತ್ತು ಹಫೀಜ್ ಭಾಲೆ ಖಾನ್ ಹಾಡಿರುವ ಪುರಂದರದಾಸರ ಒಂದು ಕೀರ್ತನೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನ ಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಚಂದುಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನ್ನಬಾರದೆ. ಚಂದುಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನ್ನಬಾರದೆ. ಕೃಷ್ಣ ನಾಯನವಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ